ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827720006. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳುವ ಕಾರ್ಯಕ್ರಮ ಇದು. ಹಾಗೆ ನಿಮ್ಮ ಅನುಭವಗಳನ್ನು, ಇತ್ತೀಚಿನ ಬೆಳವಣಿಗೆಗಳನ್ನು ಹಂಚಿಕೊಳ್ಬೋದು. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮೂಡಿಬರುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ, ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 200006. 200006. ಕೇಳಿದ್ರೆ ಕೃಷಿಯಲ್ಲಿ ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ರೂ ಸಾಲದೆ, ಮನೆಯ ಸದಸ್ಯರೆಲ್ಲರೂ ಸೇರಿಕೊಂಡ್ರೂ ಎಷ್ಟೋ ಸಾರಿ ಕೆಲಸ ಆಗಲಿಲ್ಲ ಅನ್ನೋ ಒಂದು ಆತಂಕ ಕಾಡ್ತಾ ಇರುತ್ತೆ. ಕಾರ್ಮಿಕರನ್ನು ಎಷ್ಟೋ ಸಾರಿ ಬಳಸ್ಕೊಳ್ಬೇಕಲ್ವ? ಅದಕ್ಕೆ ಹೇಳಿದ್ದು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅಂದ್ಕೊಂಡು. ಇತರರ ಸಹಾಯನೂ ಬೇಕಾಗ್ತದಲ್ವ? ಬರೀ ಮನೆ ಮಂದಿಯಲ್ಲ, ಬೇರೆಯವರು ಸಹ ಬೇಸಾಯಕ್ಕೆ ಸಹಾಯ ಮಾಡಬೇಕಾಗುತ್ತೆ ಅಥವಾ ಭಾಗಿಯಾಗಬೇಕಾಗ್ತದೆ. ಹಿಂದೆಲ್ಲ ದೊಡ್ಡ ದೊಡ್ಡ ಕುಟುಂಬಗಳು ಇದ್ದಿದ್ದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಜನ ಬೇರೆಯವರನ್ನು ಅವಲಂಬನೆ ಮಾಡಿಕೊಳ್ತಿರಲಿಲ್ಲ, ಅವರವರೇ ಮಾಡಿಕೊಂಡು ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ನಾಡಿದ್ದು ಅಂದರೆ ಗುರುವಾರ ಕುಶಾಲನಗರ ತಾಲೂಕು ಕೂಡ್ಲೂರು ಗ್ರಾಮದ ಧರ್ಮ ಅವರ ಸಂದರ್ಶನ ಇದೆ, ಚೆನ್ನಾಗಿದೆ, ಆಲಿಸ್ಕೊಳ್ಳಿ. 8 ಎಕರೆ ಜಮೀನಿದೆ, ಹೊಲದ ಬೆಳೆಗಳನ್ನು ಮಾಡ್ಕೊಳ್ತಾರೆ, ರಾಗಿ, ಜೋಳ, ಭತ್ತ ಈ ಥರದ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡಿರುವ ಧರ್ಮ ಅವರ ಮನೆಯಲ್ಲಿ 6 ಜನ ಸದಸ್ಯರಿದ್ದಾರೆ. ಎಲ್ಲರೂ ಕೈಮುಟ್ಟು ಕೆಲಸ ಮಾಡ್ತಾರೆ. 8 ಎಮ್ಮೆಗಳು ಮತ್ತು ಕರುಗಳಿದ್ದಾವೆ, 2 ಹಸುಗಳು ಮತ್ತು 2 ಎತ್ತುಗಳಿದ್ದಾವೆ. ಅವರನ್ನು ವಿವರವಾಗಿ ಮಾತನಾಡಿಸಿ ಪ್ರಸಾರಕ್ಕಾಗಿ ಅಣಿ ಮಾಡಿದ್ವಿ. ಮನಸ್ಸು ಮಾಡಿದರೆ 8 ಯಾಕೆ 10 ಯಾಕೆ ಇನ್ನೂ ಹೆಚ್ಚಿಗೆ ಹಸುಗಳನ್ನು, ಎಮ್ಮೆಗಳನ್ನು, ಎತ್ತುಗಳನ್ನು, ಕೋಣಗಳನ್ನು ಸಾಕ್ಕೊಳ್ಬೋದು. ಧರ್ಮ ಅವರು ಎಮ್ಮೆಗಳನ್ನು, ಕೋಣಗಳನ್ನು, ಎತ್ತುಗಳನ್ನು, ಹಸುಗಳನ್ನು ಸಾಕ್ಕೊಂಡಿದ್ದಾರೆ. ಆಡುಗಳನ್ನು ಅವ್ರ ತಂದೆ ತಾಯಿ ನೋಡ್ಕೊಳ್ತಾರೆ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರೂ ಅದರ ಉಸ್ತುವಾರಿಯಲ್ಲಿ, ಅಂದರೆ ಕೃಷಿ ಉಸ್ತುವಾರಿಯಲ್ಲಿ ಅವರು ಸಹ ತೊಡಸ್ಕೊಂಡಿದ್ದಾರೆ. ಕೇಳಿದ್ರೆ ನೀವು ಸಹ ಕೃಷಿಯಲ್ಲಿ ಚೆನ್ನಾಗಿರಬೇಕಂತಂದರೆ ಜಾನುವಾರುಗಳನ್ನು ಇಟ್ಕೊಳ್ಳೇಬೇಕು, ಕೈ ತುಂಬ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ದಾರಿಗಳನ್ನು ಕಂಡುಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೋದು, ಹಾಗೆ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ಬೋದು. ಕರೆ ಮಾಡಿ ಮಾತಾಡಿ. ಹೊಸಬರು ಈ ಸಂಖ್ಯೆಯನ್ನು ಗಮನಿಸ್ಕೊಳ್ಳಿ: 0827720006. 0827720006. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ಪ್ರತಿ ಮಂಗಳವಾರದ ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾಗುವ ವಿಚಾರಗಳು ಲಭ್ಯ ಆಗ್ತದವೆ. ಹಾಗೆ ನಿಮ್ಮ ಅನುಭವಗಳು ಸಹ ಪ್ರಸಾರವಾಗ್ತದವಲ್ವ? ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ಗಮನಿಸ್ಕೊಳ್ಳಿ, ಗುರುವಾರ ಮತ್ತು ಶುಕ್ರವಾರ ರಾತ್ರಿ 8 ಗಂಟೆಯಿಂದ 8:30 ತನಕ ಶಾಸಕರಾದ KG ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಅವಲೋಕನ ಪ್ರಸಾರವಾಗ್ತದೆ ನೇರ ಪ್ರಸಾರದಲ್ಲಿ. ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಾಸಕರು ಏನೇನು ಕೆಲಸಗಳನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ಅವರ ಮಾತಿನಿಂದಲೇ ನೀವು ತಿಳ್ಕೊಳ್ಬೋದು. ಜನಪ್ರತಿನಿಧಿಗಳು ಇನ್ನಷ್ಟು ಮಾಡಬೇಕನ್ನೋ ಒಂದು ಆಸೆ ನಿರೀಕ್ಷೆ ಜನರಲ್ಲಿ ಇದ್ದೇ ಇರುತ್ತಲ್ವ? ಆದರೂ ಅವರು ತಮ್ಮ ಇತಿಮಿತಿಯಲ್ಲಿ ಎಷ್ಟೊಂದು ಕೆಲಸಗಳನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ನಾವು ಅವರನ್ನು ಮಾತನಾಡಿಸಿ ನಿಮ್ಮ ಮುಂದೆ ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. 08272722006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೊಡಗು ಜಿಲ್ಲೆ ಅಲ್ಲದಲ್ಲೇ ಇತರೆ ಜಿಲ್ಲೆಯ ಆಸಕ್ತ ರೈತರು ಸಹ ಸಂಪರ್ಕ ಮಾಡ್ಬೋದು, ಸಂವಾದದಲ್ಲಿ ಭಾಗವಹಿಸ್ಬೋದು. ಬೇಸಿಗೆ ಈ ದಿನಗಳಲ್ಲಿ ಹೋದ ವರ್ಷಕ್ಕಿಂತ ಈ ಸಾರಿ ಧಗೆ ಹೆಚ್ಚಿದೆ ಅಂತ ಅಂದ್ಕೊಂಡು ನೀವೆಲ್ಲರೂ ಅನುಭವಿಸ್ತಿದ್ದೀರಿ. ಬೆಳಗ್ಗೆ 9:10 ಕೊಡಗು ಜಿಲ್ಲೆಯಲ್ಲೂ ಧಗೆ ಮುಖಕ್ಕೆ ತಟ್ಟುತ್ತೆ, ಏನಪ್ಪ ಈ ರೀತಿಯ ವಾತಾವರಣ ಅಂತ ಅಂದ್ಕೊಂಡು ನೀವೆಲ್ಲರೂ ಗಮನಿಸ್ತಿದ್ದೀರಿ. ಇದು ಹೀಗೆ ಇರುತ್ತಂತ ನಾವು ಅಂದ್ಕೊಳ್ಬೇಕಾಗಿಲ್ಲ, ಆದರೆ ಪರಿಸರದ ಹಿತದ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಹೋದರೆ ಅನುಕೂಲವೇ. ಮರಗಳು ಹೆಚ್ಚಿದ್ದಷ್ಟು ಒಳ್ಳೆಯದು, ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರೂ ಭಾಗಿಯಾದರೆ ಪ್ರಯೋಜನಕಾರಿ. ಹಸಿರು ಸಂಪತ್ತು ಉತ್ತಮವಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಇನ್ನು ವನ್ಯಜೀವಿಗಳ ಕ್ಷೇಮಕ್ಕೂ ಹಿತವೇ ಅಲ್ವಾ ಶತ್ರುಗಳೇ? ಹೀಗಾಗಿ ನಿಮ್ಮ ಜಮೀನುಗಳನ್ನು ಸೇರಿಕೊಂಡು ನಿಮ್ಮ ಸಮೀಪದಲ್ಲಿರುವ ಖಾಲಿ ಜಾಗಗಳಲ್ಲೂ ಹಸಿರೀಕರಣ ಕೆಲಸವನ್ನು ನೀವು ಮಾಡ್ತಾ ಇದ್ದರೆ ಪ್ರಯೋಜನಕಾರಿ, ಸಾರ್ಥಕವಾದ ಕೆಲಸ. ಕರೆಗಳನ್ನು ಮಾಡ್ತಾ ಇದ್ರಿ ಶ್ರೋತೃಗಳೇ, ಗಮನಿಸ್ಕೊಳ್ಳಿ. 08272722006 ಈ ಸಂಖ್ಯೆ ಲಭ್ಯ ಇದೆ. ಕರೆ ವ್ಯತ್ಯಾಸ ಆಯಿತು, 08272722006. ಹೊಸಬ್ರು ಸಂಪರ್ಕ ಮಾಡ್ಬೋದು ಶ್ರೋತೃಗಳೇ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಸಾರಿಯೂ ಸಂಪರ್ಕ ಮಾಡೋರು ವಿರಾಮ ತೆಗೆದುಕೊಂಡಿದ್ದಾರೆ. ಇತರರು ಕುತೂಹಲದಿಂದ ನಾವು ಸಂಪರ್ಕ ಮಾಡಿ ಭಾಗವಹಿಸ್ಬೋದನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡಿರ್ತೀರಲ್ಲ, ದೂರವಾಣಿ ಮಾರ್ಗ ಸಿಗೋದಿಲ್ಲ ಅನ್ನೋರಿಗೆ ಇವತ್ತು ಸದಾವಕಾಶ ಅನ್ಬೋದು. 08272722006 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತ ಬಂಧವರೇ, ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗುತ್ತೆ, ಚಳಿಗಾಲದಲ್ಲಿ ಹೆಚ್ಚು ಚಳಿ ಇರುತ್ತೆ, ಬೇಸಿಗೆಯಲ್ಲಿ ಹೆಚ್ಚು ಧಗೆ ಇರುತ್ತೆ ಅಂದ್ಕೊಂಡು ನಾವೆಲ್ಲ ಮಾತಾಡ್ತಿದ್ದೀವಲ್ಲ. ಇದಕ್ಕೆಲ್ಲ ಕಾರಣ ನಾವು ಮಾಡಿರುವ ವ್ಯತ್ಯಾಸ ಮತ್ತು ನಿಸರ್ಗದಲ್ಲೂ ಏರುಪೇರುಗಳು ಆಗ್ತಾಯಿರ್ತವೆ. ನಿಸರ್ಗವೇ ತನ್ನನ್ನು ತಾನು ಸರಿಯಾಗಿ ಇಟ್ಕೊಳ್ಳೋದಿಲ್ವೋ ಅನ್ನೋ ರೀತಿಯಲ್ಲಿ ನಮಗೂ ಭಾಸವಾಗ್ತದಲ್ವ? ಎಷ್ಟೋ ಕಡೆಗೆ ಏನೆಲ್ಲ ಆಗೋಗ್ಬಿಟ್ಟಿದೆ, ಅದಕ್ಕೂ ನಿಸರ್ಗವೇ ಕಾರಣ. ನಾವು ಏನೆಲ್ಲ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ನಾವೇ ಕಾರಣ ಅಲ್ವಾ? ನಮಸ್ಕಾರ, ಯಾರು ತಾವು? ನಮಸ್ಕಾರ ಸರ್, ನಾ ಹರೀಶ್ ಅಂತ ಇಲ್ಲಿ ಕುಕ್ಲೂರಿಂದ ಮಾತಾಡ್ತಿದ್ದೀನಿ. ರಾಜಪೇಟೆ ಹರೀಶ್ ಅವರು, ನಿಮ್ ಕಡೆಗೆ ವಾತಾವರಣ ಹೇಗಿದೆ? ಏನ್ ಸರ್, ನಿಮ್ ಕಡೆಗೆ ವಾತಾವರಣ ಹೇಗಿದೆ ಅಂದೆ? ಅಯ್ಯೋ ಬಿಸಿಲಿದೆ ಸರ್, ಬಿಸಿಲು, ಮಳೆಗೆ ಕಾಯ್ತಾ ಇದ್ವಿ, ಮಳೆ ಬರ್ತಾ ಇಲ್ಲ. ಹಾ, ನಿಮ್ ಕಡೆಗೆಲ್ಲ ಯಾವಾಗ ಮಳೆ ಬರ್ತಾ ಇತ್ತು? ಯಾವ ಸರ್ ಮಳೆ? ಹಾ, ನಿಮ್ ಕಡೆಗೆ ಈ ಸಮಯಕ್ಕೆ ಬರ್ತಾ ಇತ್ತ ಅಥವಾ ಇದಕ್ಕಿಂತ ಮುಂಚಿತವಾಗಿ? ಹೋದ ವರ್ಷ ಚೆನ್ನಾಗಿ ಹೊಡೀತು. ಈ ಸಾರಿ? ಈ ಸಾರಿ ಎಲ್ಲಿ ಸರ್, ಒಂದು ಮಳೆ ಸಿಕ್ತು ಯಾವಾಗ್ಲೂ, ಫೆಬ್ರವರಿ ಒಂದು ಸರಿ ಬಂದಿಲ್ಲ. ಮತ್ತೆ ಮಳೆ ಬರ್ತೇನೆ ಅಂತ ಕಾಯ್ತಾ ಇದ್ರೆ ಅದು ಬರ್ತಾ ಇಲ್ಲ. ಜಮೀನೆಲ್ಲ ಒಣಗ್ತಾ ಇದೆ. ಮತ್ತೆ ಹೂ ಗಿಡಕ್ಕೆ, ಹಣ್ಣು ಗಿಡಕ್ಕೆ ಎಲ್ಲ ನೀರ್ ಹಾಕುವಂತ ನೀರು ಬತ್ತಿ ಹೋಗ್ತಾ ಉಂಟು, ಕಮ್ಮಿ ಆಗಿದೆ ಈ ಸತಿ ನೀರು. ತೋಟದ ಬೆಳೆಗಾರರಂತೂ ತತ್ತರಿಸ್ಬಿಟ್ಟಿದ್ದಾರೆ, ಅಯ್ಯೋ ಅಯ್ಯೋ ಹಿಂಗ ಆಗ್ಬಿಡ್ತಲ್ಲ ಅಂತ. ಸ್ಪ್ರಿಂಕ್ಲರ್ ಮಾಡ್ತಾ ಇದಾರೆ, ಆದ್ರೆ ಕೆರೆಯಲ್ಲೆಲ್ಲ ನೀರು ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಈ ಧಗೆಗೆ ನೀರು ಬೇಗ ಬೇಗ ಆವಿಯಾಗಿ ಹೋಗ್ಬಿಡುತ್ತೆ. ಹೌದು. ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣ ಇರಬಹುದು ನಿಮ್ಮ ಪ್ರದೇಶದಲ್ಲಿ? 32 ಇದೆ ಸರ್, ಈಗ 30. ಅಳತೆ ಮಾಡಿದೀರಾ? ಏನೇಳಿ ಅಳತೆ ಮಾಡಿದ್ರೆ ಅಥವಾ ಹೇಗೆ? 33 ಇಲ್ಲಿ ಇದೆ ಸರ್. ಏನು ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಫ್ಯಾರನೀಟ? ಹರೀಶ್ ಅವರು, ಡಿಗ್ರಿ ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಫ್ಯಾರನೀಟ? ಡಿಗ್ರಿ ಸೆಂಟಿಗ್ರೇಡ್ ಅಲ್ಲ ಸರ್ ಅದು. ಹೌದು ಹೌದು ಸೆಂಟಿಗ್ರೇಡ್. ನಿಜ ನಿಜ ಡಿಗ್ರಿ ಸೆಂಟಿಗ್ರೇಡ್. ಪ್ರಶ್ನೆ ನಿಮಗೆ ಹರೀಶಣ್ಣ, ಹೇಳಿ. ಒಂದೇ ಒಂದು ಬೀಜ ಇರುವ ತರಕಾರಿ ಯಾವುದು ಅಂತ ಅನ್ಕೊಂಡು ಹೇಳ್ಬೋದಾ? ಒಂದೇ ಒಂದು ಬೀಜ ಇರುತ್ತೆ. ಈಗ ಉದಾಹರಣೆಗೆ ಬೆಂಡೆಯಲ್ಲಿ 1-2 10 ಬೀಜಗಳಿರ್ತವೆ ಅಲ್ವಾ? ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಇದರಲ್ಲೆಲ್ಲ 100 ಬೀಜಗಳಿರ್ತವೆ. ಬದನೆಕಾಯಿಯಲ್ಲಂತೂ ತರಕಾರಿ, ಹಾಂ, ಒಂದೇ ಒಂದು ಬೀಜ ಇರುತ್ತೆ ಒಂದು ತರಕಾರಿ, ಅಥವಾ 2-3 ತರಕಾರಿ ಇರ್ಬೋದು. ನಮ್ಮ ಗಮನಕ್ಕೆ ಬಂದಿರೋದು ಒಂದೇ ಒಂದು ಅನಿಸುತ್ತೆ, ನಿಮ್ಮ ಗಮನಕ್ಕೆ ಬಂದಿದ್ರೆ ಹೇಳ್ಬೋದು. ನೀವು ಬಳಕೆ ಮಾಡಿದರೆ ಕೊಡಗಿನಲ್ಲೂ ಅದನ್ನ ಬೆಳೀತಾರೆ. ಅಡಿಗೆ ಮಾಡ್ತೀನಿ, ಆದ್ರೆ ತರಕಾರಿಲಿ ಒಂದೇ ಬೀಜ ಸಿಕ್ಕಿದ್ದು ಯಾವಾಗಲೂ ಬಂದಿರಬಹುದು, ಅದ್ರ ಗಮನ ಅಷ್ಟು ಗಮನಿಸಲಿಲ್ಲ ಸರ್. ಈಗ ಬದನೆಕಾಯಲ್ಲಿ ಸಾಕಷ್ಟು ಬೀಜ ಇರುತ್ತೆ ಅಲ್ವಾ, ಟೊಮ್ಯಾಟೋದಲ್ಲೂ ಸಾಕಷ್ಟು ಇರುತ್ತೆ, ಹೀರೆಕಾಯಿ ಸುಮಾರು ಬೀಜ ಇರ್ತವೆ. ಹೌದು, ಹೀರೆಕಾಯಿ, ಹಾಗಲಕಾಯಿ ಇದರಲ್ಲೆಲ್ಲ 1-2 ಬೀಜ ಇರ್ತಾವಲ್ವಾ? ಹಸಿರು ಇದ ವೆಜಿಟೇಬಲ್? ಹೌದು ಹಸಿರು. ಬಳ್ಳಿ ರೀತಿಯಲ್ಲಿ ಬೆಳೆಯುತ್ತೆ ಅದು, ವೆಜಿಟೇಬಲ್ ಅಲ್ಲ ಹಣ್ಣು ಅದು. ಇಲ್ಲ ಇಲ್ಲ, ಬಳ್ಳಿ ರೀತಿಯಲ್ಲೇ ಬೆಳೆಯುತ್ತೆ. ಹೌದಾ? ಹಾ, ಯಾವುದು ಹಣ್ಣು ಅಂದ್ರಿ? ಅದು ನಾನು ಮಾವಿನ ಹಣ್ಣು ಅಂತ ಹೇಳಿದ್ದೆ ಅಲ್ಲ, ಅದು ಬಳ್ಳಿ ರೀತಿಯಲ್ಲಿ ಬೆಳೆಯಲ್ಲ. ಅದೇ ಅದು ಮರದಲ್ಲಿ ಬಾರಿ. ಅಲ್ಲ, ಒಂದು ರೀತಿಯಲ್ಲಿ ಮಾವಿನಕಾಯಿಯನ್ನು ತರಕಾರಿಯಾಗಿ ಬಳಕೆ ಮಾಡ್ತಾರೆ, ಆದರೆ ಇದನ್ನ ಹಣ್ಣಿನ ಗುಂಪಿಗೆ ಸೇರಿಸಿಲ್ಲ. ಅದೇ ಹಣ್ಣಿನ ಗುಂಪಿಗೆ ಸೇರಿಸಿ ತರಕಾರಿ ಆಗೋದಿಲ್ಲ. ಹೌದು, ನೆನಪಾಗ್ತಾ ಇಲ್ಲ, ಆದರೂ ನಿಮಗೆ ಗೊತ್ತಿದೆ, ಉತ್ತರ ಸಿಗಲಿಲ್ಲ. ನೋಡೋಣ, ಮುಂದಿನ ಕರೆ ಯಾರು ಮಾಡ್ತಾರೆ ಸಂಪರ್ಕ ಮಾಡೋಣ, ನೋಡೋಣ. ಹಾಂ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ನಿಮಗೆ ಮುಂದಿರುವ ಪ್ರಶ್ನೆ, ಒಂದೇ ಒಂದು ಬೀಜ ಇರುವ ತರಕಾರಿ ಯಾವುದು? ನಮಸ್ಕಾರ, ಯಾರು ತಾವು? ಹಲೋ. ಹಾ ಹೇಳಿ, ಯಾರು? ಯಾರು ತಾವು? ಉತ್ತರ ಸರಿಯಾಗಿ ಹೇಳಿದರು, ಆದರೆ ಹೆಸರು ಗೊತ್ತಾಗಲಿಲ್ಲ. ಸೀಮೆ ಬದನೆ, ಒಂದೇ ಒಂದು ಬೀಜ ಇರುವ ತರಕಾರಿ ಸೀಮೆ ಬದನೆ. ಕೇಳ್ತಾ ಇದೆಯಾ? ಕೇಳ್ತಾ ಇಲ್ಲ ನಿಮ್ಮ ಧ್ವನಿ. ಸೀಮೆ ಬದನೆ ಬಹುವಾರ್ಷಿಕ ತರಕಾರಿ. ಒಂದು ಸಾರಿ ಹಾಕಿಬಿಟ್ರೆ ಏನಾದರೂ ಇಲಿ ಹೆಗ್ಗಣಗಳು ಅದನ್ನು ಬಗೆದು ಗಡ್ಡೆ ತಿನ್ನಲಿಲ್ಲ ಅಂದರೆ 4-6 ವರ್ಷ, 10-12 ವರ್ಷಗಳ ಕಾಲ ಇರುತ್ತೆ. ಹಬ್ಬಕ್ಕೆ ಬೇಕು, ಹಾಗೆ ಮರಗಳಿದ್ರೆ ಬಹಳ ಒಳ್ಳೆಯದು. ನಮಸ್ಕಾರ, ಯಾರು? ನಾನೇ ಸರ್, ಅದು ಸೀಮೆ ಬದನೆ ಉಂಟು ನಮ್ಮಲ್ಲಿದೆ ಅದು. ಅಲ್ಲ, ಹೇಳ್ಬಿಟ್ರು ಉತ್ತರ. ನೀವು ಕರೆ ಮುಕ್ತಾಯ ಆದ ಬಳಿಕ ಇನ್ನೊಬ್ರು ಹೇಳಿದ್ರು, ಅವ್ರ ಹೆಸರು ಹೇಳಿದಾರೆ, ಅವ್ರು ಹೇಳಿದಾರೆ, ಕೇಳಿದೆ ಅದು ರೇಡಿಯೋಲಿ. ಹೌದು, ಕರೆಕ್ಟ್ ಹೆಸರು. ನಮ್ಮ ಮನೇಲಿ ಇದೆ, ಬಳ್ಳಿ ಇದೆ, ಅದು ಸುಮಾರು ಬಿದ್ದು ಪುನಃ ಚಿಗುರ್ತದೆ, ಪುನಃ ಬಳ್ಳಿ ಆಗ್ತದೆ. ನೋಡಿ, ನೀವು ಬೆಳೆಸಿದ್ರಿ, ಬಳಸಿದ್ರಿ, ಆದ್ರೂ ನೆನಪಾಗ್ಲಿಲ್ಲ. ಹೌದು, ಅದು ತರಕಾರಿ, ಅದು ಇದು ಮಾಡಕ್ಕೆ ಚಂದ, ಪಲ್ಯ ಮಾಡಕ್ಕೆ ಚಂದ. ಹೌದು, ಪಲ್ಯ, ಸಾರು, ಚಟ್ನಿ ಮಾಡಬಹುದು ಹೀಗೆ. ಹೌದು ಹೌದು, ಕರೆಕ್ಟ್. ಧನ್ಯವಾದ. ನಮ್ಮ ಮನೆ ಎದುರುಗಡೆನೇ ಇದೆ, ಯೋಚನೆ ಬಂದಿಲ್ಲ ನೋಡಿ. ಹಾ, ಹಾಗೆ ಹಾಗೆ, ಧನ್ಯವಾದ. ಕೇಳಿದ್ರೆ, ಹೀಗೆ ನಾವು ಎಷ್ಟೋ ಪದಾರ್ಥಗಳನ್ನು ಬೆಳೀತಾ ಇರ್ತೀವಿ, ಬಳಸ್ತಾ ಇರ್ತೀವಿ, ಆದರೆ ತಕ್ಷಣ ಗೊತ್ತಾಗ್ಲಿಕ್ಕಿಲ್ಲ. ನಮಸ್ಕಾರ, ಯಾರು ತಾವು? ಮಾತಾಡಿ, ಯಾರು? ಕೇಳ್ತಾ ಇಲ್ಲ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕರೆಗಳು ಬರ್ತದವೆ, ಆದರೂ ವ್ಯತ್ಯಾಸ ಆಗ್ತಾ ಇದೆ. ನಮಸ್ಕಾರ, ಯಾರು ತಾವು? ಹೇಳಿ, ಯಾರು? ಕೇಳ್ತಾ ಇಲ್ಲ ನಿಮ್ಮ ಧ್ವನಿ. ಹಾಂ, ಯಾರು ತಾವು? ನಾನು ಚಸ್ಮಿತಾ ಅಂತ. ಚಸ್ಮಿತಾ? ಚಸ್ಮಿತಾ, ಎಲ್ಲಿಂದ? ನಾನು ಬಾಗಮಂಡ. ಹೌದಾ? ಏನು, ಯಾವೂರು? ಯಾವೂರು ಚಸ್ಮಿತಾ? ಚರ್ಡೇಟಿಯೂರು. ಹಾಂ, ಚರ್ಡೇಟಿ. ಹೌದಾ? ಏನು ಓದ್ತಾ ಇರೋದು? ಏನು ಓದ್ತಾ ಇರೋದು? ಹಾ, ಸರಿ ಕೇಳ್ತಾ ಇಲ್ಲ. ಒಳ್ಳೆ, ಫಿಫ್ತಾ? ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆಯಾ ನಿಮಗೆ? ಹೌದಾ? ಅಮ್ಮ ಹೇಳ್ಕೊಡ್ತದ್ರಲ್ಲಿ? ಮತ್ತೆ ಯಾರು ಪಕ್ಕದಲ್ಲಿ ಇದಾರಲ್ಲ, ಅವ್ರ ಧ್ವನಿ ಕೇಳ್ತಾ ಇದೆಯಲ್ಲ? ಯಾರು ಇಲ್ಲ. ಯಾರು ಇಲ್ವಾ? ಮತ್ತೆ ಏನು ಧ್ವನಿ ಕೇಳ್ತಾ ಇದೆ ಬೇರೆಯವ್ರದು? ಇಲ್ವಾ? ಓ, ಹಾಗಾದ್ರೆ ಪ್ರಶ್ನೆ ನೋಡೋಣ, ಉತ್ತರ ಹೇಳಲಿಕ್ಕೆ ಆಗುತ್ತಂತ. ಕೀಟಗಳನ್ನ ನೋಡಿದಿರಲ್ಲಮ್ಮ, ಕೀಟಗಳಲ್ಲಿ ಎಷ್ಟು ಕಾಲುಗಳಿರ್ತವೆ? ಅಬ್ಬ, ಹೆಂಗೆ ಗೊತ್ತಾಯ್ತು? ಸರಿಯಾಗಿ ಹೇಳಿದ್ರು ಉತ್ತರ. ಕೀಟಗಳಲ್ಲಿ 6 ಕಾಲುಗಳಿರ್ತವೆ. ಅಲ್ಲಿ ಯಾರೋ ಸದ್ದು ಕೇಳ್ತಾ ಇದ್ದಪ್ಪ. ಏನಿಲ್ಲ ಅಲ್ಲ, ನಮಗೆ ಕೇಳ್ತಾ ಇದೆ. ಇಲ್ಲ ಅಂತಂದ್ರೆ ಹೆಂಗೆ, ಬೇರೆಯವ್ರಿಗೂ ಕೇಳುತ್ತೆ. ರೇಡಿಯೋದಿಲ್ಲ, ಇಲ್ಲಪ್ಪ, ಯಾರೋ ಸ್ವಲ್ಪ ದೂರದಲ್ಲಿದ್ದಾರೋ ಅಥವಾ ಏನೋ, ಒಟ್ಟು ಸದ್ದು ಕೇಳ್ತಾ ಇದೆ ಬೇರೆಯವ್ರದ್ದು. ಓಕೆ, ಇರಲಿ, ತೊಂದರೆ ಇಲ್ಲ. ಕೀಟಗಳಿಗೆ 6 ಕಾಲುಗಳಿರ್ತವೆ, ಸರಿಯಾದ ಉತ್ತರ. ಇಂಗ್ಲೀಷ್ನಲ್ಲಿ ಏನಂತಾರೆ ಕೀಟಗಳನ್ನ? ವೆರಿ ಗುಡ್. ನೋಡಪ್ಪ, ಎಷ್ಟು ಜನ ಇದೆಯಲ್ಲ, ಇನ್ಸೆಕ್ಟ್ಸ್ ಅಲ್ವಾ ಕೀಟಗಳು. ಇನ್ಸೆಕ್ಟ್ ಕೀಟ, ಸ್ಪೆಲ್ಲಿಂಗ್ ಹೇಳ್ಬೋದಾ ಒಂದೊಂದು ಅಕ್ಷರ? ಎಸ್, ಎಕ್ಸಲೆಂಟ್. ನೋಡಪ್ಪ, ಇನ್ನೂ ಮುಂದುವರೆದಂತ ಇನ್ನೊಂದು ಪ್ರಶ್ನೆ ಕೇಳ್ಬೇಕನ್ನೋ ಆಸೆ ನಮಗಿದೆ. ರಾತ್ರಿ ಹೊತ್ತು ಕೆಲವು ಕೀಟಗಳು ಸದ್ದು ಮಾಡ್ತವೆ, ಯಾವ ಕೀಟಗಳು ಸದ್ದು ಮಾಡ್ತವೆ ರಾತ್ರಿ ಹೊತ್ತು? ರಾತ್ರಿ ಹೊತ್ತು ಕೆಲವೊಂದು ಕೀಟಗಳು ಸದ್ ಮಾಡ್ತವೆ. ವೆರಿ ಗುಡ್, ಮಸ್ಕಿಟೋಸ್. ಹೌದು, ಆಮೇಲೆ ತಕ್ಷಣ ಹೊಳೆದಿದೆ ಮಸ್ಕಿಟೋ, ಸೊಳ್ಳೆ. ಇಲ್ಲ, ಗ್ರಾಸ್ ಹಾಪರ್ಸು ಸದ್ದು ಮಾಡೋದಿಲ್ಲ. ಇನ್ನೊಂದು ಭಾಳ ಚೆನ್ನಾಗಿ ಕೇಳ್ತಾ ಇರುತ್ತೆ, ಮನೆ ಅಕ್ಕಪಕ್ಕದಲ್ಲಿ ಸದ್ದು ಮಾಡ್ತಾ ಇರುತ್ತೆ ರಾತ್ರಿ ಎಲ್ಲ. ಮುಂಜಾನೆನೂ ಸದ್ದು ಮಾಡುತ್ತೆ, ಸಾಯಂಕಾಲದ ಅಡುಗೆ ಸದ್ದು ಮಾಡುತ್ತೆ. ಅದೊಂದು ಕೀಟ. ಗೊತ್ತಾಗ್ತಲ್ವಾ, ಬೆಳಗಿನ ಹೊತ್ತು ತೋಟಗಳಲ್ಲಿ ಸದ್ದು ಮಾಡುವ ಒಂದು ಕೀಟ ಇದೆ, ಅದ್ಯಾವುದು? ಜೀರುಂಡೆ. ನೋಡಪ್ಪ, ಅಲ್ಲಿ ಯಾರೋ ಹೇಳ್ಕೊಟ್ರಪ್ಪ. ನೀನು ಸುಳ್ಳು ಹೇಳ್ತಾಯಿದೀಯೋ ಅಥವಾ ಗೊತ್ತಾಗ್ತಲ್ಲ ನೋಡು, ಅಲ್ಲಿ ಯಾರೋ ಜೀರುಂಡೆ ಅಂತ ಹೇಳಿದ್ರಿಂದ ನಿನ್ನ ತಕ್ಷಣ ಬಂದ್ಬಿಡ್ತು ಉತ್ತರ ಅಲ್ವಾ? ಈಗ ಅಮ್ಮ ಹೇಳ್ಕೊಟ್ರ. ನೋಡಪ್ಪ, ದೂರದಲ್ಲಿದ್ದಾರ ಹತ್ತಿರದಲ್ಲಿದ್ದಾರ? ಹೌದಾ, ನೋಡಮ್ಮ. ಓಕೆ, ಜೀರುಂಡೆ ನೋಡಿದ್ಯಲ್ವಾ, ಹೇಗಿರುತ್ತೆ? ಅದರ ರೆಕ್ಕೆಗಳು ಹೇಗಿರ್ತವೆ? ರೆಕ್ಕೆಗಳು ಬಲೆ ಬಲೆ ತರ ಇರುತ್ತಾ? ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ವಾ? ಹಾರದ್ ನೋಡಿರ್ಬೇಕು ನೀನು ಅಲ್ವಾ? ಹೌದು, ಜಾಣಿದೆ ಪುಟ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದು. ಕೀಟ, ಕೃಷಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ಥರ ತಿಳ್ಕೊಂಡ್ರೆ ಒಳ್ಳೇದೆ ಅಲ್ವಾ? ಓಕೆಪ್ಪ, ಥ್ಯಾಂಕ್ ಯು ಮಾ, ಬಾಯ್. ಓಕೆಮ್ಮ, ನೋಡಿ ಶ್ರೋತೃಗಳೇ, ಮಕ್ಕಳಿಗೂ ಎಷ್ಟೊಂದು ತಿಳುವಳಿಕೆ ಇದೆ ಅನ್ನೋದಕ್ಕೆ ಈ ಮಗು ಒಂದು ಒಳ್ಳೆಯ ಉದಾಹರಣೆ. ನಾವು ಅನ್ಕೊಂತೀವಿ ಸಣ್ಣವ್ರಿಗೇನು ಗೊತ್ತಾಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು, ಚಸ್ಮಿತಾ ಭಾಗಮಂಡಲದಿಂದ ಮಾತಾಡಿದ್ದನ್ನು ನಾವು ಮೆಚ್ಕೊಂಡ್ವಿ. ಮಕ್ಕಳಿಗೂ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು, ಕೃಷಿ ಬಗ್ಗೆ ಜ್ಞಾನ ಪಡ್ಕೊಳ್ಬೇಕನ್ನೋ ಒಂದು ಕುತೂಹಲ ಆಸಕ್ತಿ ಇದ್ದೇ ಇರುತ್ತೆ. ನಿಜವಾಗ್ಲು ಸಣ್ಣ ಮಕ್ಕಳಿಗೆ ಮಣ್ಣು, ನೀರು, ಸಸ್ಯಗಳು, ಪ್ರಾಣಿಗಳಂದ್ರೆ ಬಹಳ ಇಷ್ಟ. ಮುಂದಿನ ಕಡೆ ನಮಸ್ಕಾರ, ಯಾರು ತಾವು? ಸರ್ ನಮಸ್ತೆ, ನಾನು ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅವರು ಎಲ್ಲಿಂದ? ಎಲ್ಲಿಂದ? ಲಕ್ಷ್ಮಣ್ ಗರಗಂದೂರು. ಹಾ ಹಾ ಸರ್, ನನ್ನೆ ನಾನು ಬಾಗಮಂಡಲದಿಂದ ಬರ್ತಾ ಇದ್ದೆ ರಾತ್ರಿ 10 ಗಂಟೆಗೆ, ಚಂದ್ರ ದೋಣಿಯ ಆಕಾರದಲ್ಲಿ ಇತ್ತು, ಅದರ ಮೇಲೆ ಚಿಕ್ಕ ಚಂದ್ರರಾಗಿ ಇತ್ತು. ಇವತ್ತು ಸಾಧ್ಯ ಆದ್ರೆ ನೋಡಿ ನೀವು, ಅದರ ಅರ್ಥ ಏನಿರ್ಬೋದು ಅಂತ ಹೇಳ್ತೀರಾ? ಅಂದ್ರೆ ಗೊತ್ತಿಲ್ಲ ಸರ್, ಈ ಭೂಮಿಯ ಸುತ್ತದಿಂದ ಏನೋ ವ್ಯತ್ಯಾಸ ಆಗಿರ್ಬೋದು ಅಂತ. ಇಲ್ಲ, ಚಂದ್ರನ ಸುತ್ತ ರಿಂಗ್ ಹತ್ತಿರ ಇದ್ರೆ ಮಳೆ ಬೇಗ ಬರೋದಿಲ್ಲ ಅಂತ. ರಿಂಗ್ ಹೇಳಿದಲ್ಲ ನಾನು, ಅದು ಮೊದಲು ಇರ್ತಾ ಇತ್ತು, ಇದು ಅದಲ್ಲ, ಇನ್ನೊಂದು ಚಿಕ್ಕ ಚಂದ್ರ ಅದರ ಮೇಲೆ ಕೂಡಿತ ಹಾಗೆ ಅಲ್ಲ ಕಾಣುತ್ತೆ, ಅದೇ ರಿಂಗ್. ಅದು ರಿಂಗ್ ಸ್ವಲ್ಪ ದೂರ ಇತ್ತಂದ್ರೆ ಮಳೆ ಬೇಗ ಬರುತ್ತೆ ಅನ್ನೋ ಒಂದು ಸೂಚನೆ ಅನ್ಕೊಂಡು ಅನುಭವಸ್ಥರು ಹೇಳೋದಿದೆ ಅಷ್ಟೇ ಅದು. ಅದಕ್ಕೆ ಇನ್ನೇನೋ ಅರ್ಥ ಕೊಡೋದ್ಕಿಂತ ನಿಸರ್ಗದಲ್ಲಿ ಏನೆಲ್ಲ ನಡೀತಿರ್ತವೆ ಹೌದಾ, ಅದನ್ನ ಗಾಬರಿಯಿಂದ ಮತ್ತೆ ಬಹಳ ಕುತೂಹಲದಿಂದ ಈಗ ಹೇಳಿದ್ರಲ್ಲ, ಹಾಗೆ ಹೇಳ್ಕೊಂತ ಕೆಲವೊಬ್ರಿಗೆ ಏನೇನೋ ಕುತೂಹಲ ಮೂಡಿಸೋದು ಅಷ್ಟೊಂದು ಸೂಕ್ತ ಆಗ್ಲಿಕ್ಕಿಲ್ಲ. ನಿಸರ್ಗದಲ್ಲಿ ಏನೆಲ್ಲ ನಡೀತಾ ಇರುತ್ತೆ ಪ್ರಶ್ನೆ ಕೇಳ್ತಾ ಇದ್ವಿ ಮಗುಗೆ. ರಾತ್ರಿ ಹೊತ್ತು ಸದ್ದು ಮಾಡುವ ಕೀಟಗಳು ಯಾವ್ಯಾವ ಅನ್ಕೊಂಡು ಕೇಳಿದಾಗ ಸೊಳ್ಳೆ ಅನ್ಕೊಂಡು ಮಸ್ಕಿಟೋ ಅನ್ಕೊಂಡು ಆ ಮಗು ಹೇಳ್ತು. ಇನ್ನು ಒಂದ ಎರಡು ಕೀಟ ನೆನಪಾಗಬಹುದಾ ನಿಮಗೆ? ಹೇಳ್ಬೋದಾ? ಜೀರುಂಡೆ ಹೇಳಿದ್ರು. ಜೀರುಂಡೆ ಬೆಳಗಿನ ಹೊತ್ತು. ಮಿಡತೆನೂ ರಾತ್ರಿ ಕೂಗುತ್ತಲ್ಲ ಸರ್? ಮಿಡತೆ ಹೆಂಗಿರುತ್ತೆ ಹೇಳಿ, ಮಿಡತೆ ಅಂತಂದ್ರೆ ನೀವ್ ಹೆಂಗ್ ಕರಿತೀರಿ? ಮಿಡತೆ ಗಿಡನೇ ಗಿಡಕ್ಕೆ ನಗೀತಲ್ಲ, ಎಲೆಗಳನ್ನು ತಿಂತಾ ಇರುತ್ತೆ. ಇಲ್ಲ, ಅದು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಕೂಗೋದು ಅಪರೂಪ ಅಂದ್ರೆ ಅಪರೂಪ, ಅಪರೂಪ ಅಂದ್ರೆ ಅಪರೂಪ. ಮೋಲ್ ಕ್ರಿಕೆಟ್ ಅನ್ಕೊಂಡಿದೆ ಒಂದು, ಗೊತ್ತಿಲ್ಲ. ಅದು ಕಲ್ಲುಗಳ ಕೆಳಗಡೆ ಆಮೇಲೆ ನೆಲವನ್ನು ಅಗದು ಒಳಗಡೆ ಸಣ್ಣದಾಗಿ ಅವತ್ಕೊಳ್ಳುತ್ತೆ, ರಾತ್ರಿ ಹೊತ್ತು ಓಡಾಡ್ತಾ ಇರುತ್ತೆ ಭಾಳ ಚುರುಕಾಗಿ. ಮೋಲ್ ಕ್ರಿಕೆಟ್ ಅದನ್ನು ಕೆಲವೊಂದು ಕಡೆಗೆ ಕುಂಬಾರನ ಹುಳು ಅಂತ ಕರೀತಾರೆ. ತನ್ನ ಏನು ಸದ್ದು ಮಾಡುವ ಭಾಗಗಳಿರ್ತವೆ, ಅದರಿಂದ ಸದ್ದು ಮಾಡ್ತಾ ಇರುತ್ತೆ. ಬೆಳಗಿನ ಹೊತ್ತು ಜೀರುಂಡೆ, ಮತ್ತು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಜೇನು ಸದ್ದು ಮಾಡುತ್ತೆ ತನ್ನ ರೆಕ್ಕೆಯಿಂದ. ಅಲ್ಲ ಪರಾಗ ಅದು ಪೆಟ್ಟಿಗೆಯಲ್ಲಿ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತಲ್ವಾ? ಹೌದು, ನಿಮ್ ಕಡೆಗೂ ಬಿಸಿಲಿನ ಧಗೆ ಇದೆ ಅಲ್ವಾ? ಮಳೆ ಹತ್ತಿರದಲ್ಲಿ ಏನಾದರೂ ಬರೋ ಸೂಚನೆ ಅಂತ ಹೇಳ್ತೀರಾ? ಬರ್ಬೋದು ಅಂತ ಅನಿಸ್ತದೆ ಸರ್. ಹೌದಾ? ಸೂಚನೆ ತಿಳಿದ್ರೆ ನಾವು ರೇಡಿಯೋ ಅಥವಾ ಬೇರೆ ಕೇಳಿ ಹೇಳುವುದು. ಅಲ್ಲ, ನೀವು ಚಂದ್ರನ ರಿಂಗ್ ಹೇಳಿದ್ರಲ್ಲ, ಹತ್ತಿರ ಇದ್ರೆ ಬೇಗ ಅಂದ್ರೆ. ನಾನು ಈ ಸೂರ್ಯನಿಗೆ ಸುತ್ತು ರಿಂಗ್ ಬರೋದು ನೋಡಿದ್ದೇನೆ. ಈಗ ಒಂದು 5 ವರ್ಷದ ಹಿಂದೆ ನಾನು ಬರ್ತಿರುವಾಗ ಕೇಳಿದ್ರೆ ನಿಸರ್ಗದಲ್ಲಿ ಬಹಳಷ್ಟು ವಿಶೇಷ ಸಂಗತಿಗಳು ನಡೀತಾ ಇರ್ತವೆ. ಅನುಭವದಿಂದ ಕೆಲವೊಬ್ಬರು ಅದಕ್ಕೆ ಏನೇನೋ ಅರ್ಥ ಕಟ್ತಾರೆ. ಕೀಟ ಪ್ರಪಂಚ ಬಹಳ ದೊಡ್ಡದು, ಕೀಟಗಳಲ್ಲಿ ಉಪಕಾರಿ ಗುಂಪಿಗೆ ಸೇರಿರುವೇ ಹೆಚ್ಚು, ಹಾನಿ ಮಾಡುವ ಕೀಟಗಳು ಅತ್ಯಲ್ಪ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ನಾನು ನಾಗರಾಜ್ ಕೇಳಿದ್ವಿ. ನಾಗರಾಜ್ ಅವರು, ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡ್ತೀರಾ? ಶ್ರವಣ ಬೆಳಗೊಳದಿಂದ, ಶ್ರವಣ ಬೆಳಗೊಳದ ಹತ್ರ ಯಾವ ಊರಂದ್ರಿ? ಮಟ್ಟನವಿಲೆ. ಮರಿಶೆಟ್ಟಿಹಳ್ಳಿ. ಹೇಗೆ ರೇಡಿಯೋ ಕೇಳ್ತದ್ರಿ? ಅಲ್ಲ, ರೇಡಿಯೋದಿಂದ ಕೇಳ್ತೀರಾ, ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳ್ತಾ ಇದೀರಾ? ಹಾಸನನು ಬರುತ್ತೆ, ಮಡಿಕೇರಿನೂ ಬರುತ್ತೆ, ಮತ್ತಿನ್ಯಾವ್ದು ಕೇಳ್ತೀರಿ? ಒಳ್ಳೇದು. ಈಗ ಏನು ಬೆಳೆ ಇದೆ ನಾಗರಾಜಣ್ಣ? ಬೆಳೆ ಏನು ಇಲ್ಲ, ತೆಂಗು ಮಾತ್ರ ಇದೆ, ಮುಸ್ಲಿಂ ಜೋಳ ಇದೆ. ತರಕಾರಿಗಳು ಸೊಪ್ಪುಗಳು ಏನು ಬೆಳೆಯಲ್ವಾ? ಆಗ್ಲಿಲ್ಲ, ಮಳೆ ಜಾಸ್ತಿ ಆಗಿ. ಓಹೋ, ಬೆಳೀತಾ ಇರ್ತೀರಲ್ವಾ ತರಕಾರಿಗಳು ಸೊಪ್ಪುಗಳು ಬೆಳೀತಾ ಇರ್ತೀರಲ್ವಾ? ಹೌದು. ಹೇಗಿದೆ ನಿಮ್ಮ ಜೀವನ? ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ. ಹಾಂ, ಚೆನ್ನಾಗಿ ದುಡಿದ್ರೆ ಎಲ್ಲರದ್ದು ಚೆನ್ನಾಗಿರುತ್ತೆ ಜೀವನ, ಅದರಲ್ಲೂ ರೈತರದಲ್ವಾ? ಹೌದು. ಪ್ರಶ್ನೆ ನಾಗರಾಜ್ ಅವರೇ, ಶುಂಠಿ ಬೆಳೆ ಬೆಳೆದ ಬಳಿಕ ಯಾವ ತರಕಾರಿಗಳನ್ನು ಬೆಳಿಬಾರದು ಅನ್ಕೊಂಡು ನಿಮ್ಮ ಅನುಭವದ ಪ್ರಕಾರ ಅಥವಾ ಬೇರೆಯವರ ಅನುಭವದ ಪ್ರಕಾರ ಹೇಳ್ತೀರಿ? ಶುಂಠಿ ಬೆಳೆ ಬೆಳೆದ ಬಳಿಕ ಯಾವ ತರಕಾರಿಗಳನ್ನ ಬೆಳಿಬಾರದು? ಕೆಲವೊಂದು ತರಕಾರಿಗಳನ್ನ ಶುಂಠಿ ಬೆಳೆ ಮಾಡಿದ ಬಳಿಕ ಬೆಳಿಬಾರದು. ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ಗಳು. ಓ ಇಲ್ಲ, ಅದೆಲ್ಲದು ತಪ್ಪೆ ನೋಡಿ. ಶುಂಠಿ ಬೆಳೆಗೆ ಬರುವ ರೋಗಗಳು ಇದಕ್ಕೂ ಬರ್ತವೆ ಅಥವಾ ಈ ಬೆಳೆ ಬೆಳೆದ್ರೆ ಅದಕ್ಕೂ ಬರುತ್ತೆ. ಹಾ ಹೌದು, ಕೊಳೆ ರೋಗ ಶುಂಠಿಗೆ ಬಂದದ್ದು ಈ ಬೆಳೆಗೂ ಬರುತ್ತೆ, ಅಥವಾ ಆ ಬೆಳೆಗಳಲ್ಲಿ ಬಂದ ಕೊಳೆ ರೋಗ ಈ ಬೆಳೆಗೂ ಬರುತ್ತೆ ಶುಂಠಿಗೆ. ತರಕಾರಿ ಬೆಳೆಯಲ್ಲ ಸರ್? ಹೌದು, ತರಕಾರಿಗಳೇ. ನೆನಪಾಗ್ತಲ್ವಾ? ನೋಡೋಣ, ಮುಂದೆ ಅವರು ಏನು ಕರೆ ಮಾಡ್ತಾರಲ್ಲ, ಮಾತಾಡೋಣ, ಉತ್ತರ ಸಿಗುತ್ತೆ, ಕೇಳ್ತಾರ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ. ಶುಂಠಿ ಬೆಳೆ ಬೆಳೆದ ಬಳಿಕ ಯಾವ ತರಕಾರಿಗಳನ್ನು ಸಾಗುವಳಿ ಮಾಡಬಾರ್ದು? ಭಾಳ ಮುಖ್ಯವಾದ ಸಂಗತಿ, ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ. ಶುಂಠಿಯನ್ನು ಬೆಳೆದು ಇದು ಬರುತ್ತೆ ಅದು ಬರುತ್ತೆ ಅಂತ ಅನ್ಕೊಂಡು ಹಾಕಿದ ಬಳಿಕ ಈ ತರಕಾರಿಗಳು ಸಹ ರೋಗಕ್ಕೆ ತುತ್ತಾಗಿ ಹೋಗ್ಬಿಡ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಸಂಗತಿಗಳನ್ನು ತಿಳ್ಕೊಂಡ್ರೆ ಮುಂಜಾಗ್ರತೆಯಿಂದ ಅನುಸರಿಸಿದರೆ ಒಳ್ಳೆಯದು. ನಮಸ್ಕಾರ, ಯಾರು ತಾವು? ಸುರೇಶ್ ಅಂತ ಕೊಡ್ಲಿಬಿಟ್ಟಿಂದ. ಸುರೇಶ್ ಅವರು, ಸುರೇಶನ ಪ್ರಶ್ನೆ ಕೇಳ್ತಾ ಇದ್ವಿ. ಶುಂಠಿ ಬೆಳೆ ಬೆಳೆದ ಬಳಿಕ ಯಾವ ತರಕಾರಿಗಳನ್ನ ಹಾಕಬಾರದು? ಸರ್ ಮೋಸ್ಟ್ಲಿ ಅರಿಶಿಣ. ಅರಿಶಿಣ ಇಲ್ಲ, ಅರಿಶಿಣಕ್ಕೂ ಶುಂಠಿಗೆ ಏನು ಆಗೋದಿಲ್ಲ. ಅರಿಶಿಣ ಭಾಳ ಔಷಧೀಯ ಬೆಳೆ, ವಿಶೇಷವಾದ ಬೆಳೆ. ಶುಂಠಿಗೆ ಕಾಯಿಲೆ ಬಂದ್ರೂ ಇದಕ್ಕೆ ಬರೋದಿಲ್ಲ, ಮತ್ತು ಅರಿಶಿಣಕ್ಕೆ ಕಾಯಿಲೆಗಳೇ ಬರೋದು ಅಪರೂಪ ಅಲ್ವಾ? ಅಪರೂಪ ಅಂದ್ರೆ ಅಪರೂಪ. ಒಂದು ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ, ಕೊಡ್ಲಿಪೇಟೆಗೆ ನಾವು ಬರೋಣ ಅಂತ ಅಂದ್ಕೊಂಡು ಪ್ರಯತ್ನ ಪಟ್ಟಿವಿ, ರಾತ್ರಿ ಆಗಿಬಿಡುತ್ತೆ ಅವತ್ತು, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ನೋಡೋಣ ಇನ್ನೊಂದು ಸಾರಿ ಗರ್ಗುಂದೂರು ಬಂದಾಗ ಬರ್ತೀನಿ. ಹೌದೌದು, ಗರ್ಗುಂದೂರು ಪಾಸೂರ ಮೋಹನ್ ಅವರ ಏಲಕ್ಕಿ ತೋಟದನ್ನೆಲ್ಲ ನೋಡ್ಕೊಂಡು ಬಂದ್ವಿ, ಅಲ್ಲೇ 6 ಗಂಟೆ ಆಗ್ಬಿಡ್ತು, ನಿಮ್ಮಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಶುಂಠಿ ಬೆಳೆ ಮಾಡಿದ ಬಳಿಕ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಆಲೂಗಡ್ಡೆ ಈ ಬೆಳೆಗಳನ್ನು ಹಾಕಲೇಬಾರದು. ಹಾಕಿದರೆ ಬೆಳೆ ಉಳಿಯೋದೇ ಕಷ್ಟ. ಹೌದು, ಶುಂಠಿ ಬೆಳೆ ಏನು ಬೆಳೆದ್ಮೇಲೆ ಅಲ್ಲಲ್ಲಿ ಸ್ವಲ್ಪನಾದರೂ ಕಾಯಿಲೆ ಬಂದೇ ಬರುತ್ತೆ. ಏನು ಪ್ರಯತ್ನ ಪಟ್ಟರೂ 1, 2, 4 ಗುಣಿ ಬಂದೇ ಬರುತ್ತೆ, ಆ ಕಾಯಿಲೆ ಇದಕ್ಕೂ ಹರಡ್ಬಿಡುತ್ತೆ. ಮತ್ತು ಮಣ್ಣೆಲ್ಲ ರೋಗಾಣುವಿನ ತಾಣ ಆಗಿಬಿಡುತ್ತೆ. ಹೌದು, ಇನ್ನೊಂದು ಸಾರಿ ಹೇಳಿ, ಶುಂಠಿ ಬೆಳೆ ಮಾಡಿದ ಬಳಿಕ ಯಾವ ತರಕಾರಿಗಳನ್ನು ಬೆಳಿಬಾರ್ದು? ಕಲ್ಲಂಗಡಿ. ಓ, ಯಾಕೆ ನೋಡಿ, ಈಗ ಹೇಳ್ಬಿಟ್ವಿ ಉತ್ತರ ಹೇಳಿದ್ಮೇಲೆ. ಬೆಳೆಗಳ ಇದು ಬೀಡು ಬರುತ್ತಲ್ಲ, ಅದು ಬೆಳಿಬಾರ್ದು. ಅಲ್ಲ, ಈಗ ಉತ್ತರ ಹೇಳಿದ್ವಿ, ಆದರೂ ಯಾಕೆ ವ್ಯತ್ಯಾಸ ಆಯಿತು? ಇನ್ನೊಂದು ಸಾರಿ ನೋಡಿ ಹೇಳಿ. 4 ಬೆಳೆ ಹೆಸರು ಹೇಳಿದ್ವಿ, ಯಾವ ಬೆಳೆ ಬೆಳಿಬಾರ್ದು ಹೇಳಿ. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬದನೆ, ಆಲೂಗಡ್ಡೆ ಅಷ್ಟೇ. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬದನೆ, ಆಲೂಗಡ್ಡೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿಗರೆ, ಸಮಯ ಆಗ್ತಾ ಬಂತು, ಕೊನೆಯ ಕರೆಯನ್ನು ಸ್ವೀಕರಿಸ್ತಿದ್ದೀವಿ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ. ಕೇಳ್ತಾ ಇಲ್ಲ. ಇನ್ನು ಒಂದು ಕರೆಯನ್ನು ಸ್ವೀಕರಿಸ್ಬೋದು ಅಂತ ಅನಿಸುತ್ತೆ. ಯಾರು ಕರೆ ಮಾಡ್ತೀರಿ ನೋಡಿ. ಶುಂಠಿ ಕೊಡಗು ಜಿಲ್ಲೆಯಲ್ಲಿ ಅನೇಕ ಜನ ರೈತರು ಬೆಳೀತಾ ಇದ್ರು, ಈಗಲೂ ಕೆಲವೊಬ್ಬರು ಬೆಳೀತಾ ಇದ್ದಾರೆ. ಭಾಳ ವ್ಯವಸ್ಥಿತವಾಗಿ ಬೆಳೆದು ಒಳ್ಳೆಯ ಹಣವನ್ನು ಮಾಡಿರೋದಿದೆ, ಆದರೆ ಕೆಲವೊಬ್ಬರಿಗೆ ಆಗಿಲ್ಲ. ಅದರ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಸಾಗುವಳಿ ಮಾಡ್ಬೋದು, ಹಣವನ್ನು ಸಂಪಾದನೆ ಮಾಡ್ಬೋದು. ಶ್ರೋತೃಗಳೇ, ಶುಂಠಿಯಲ್ಲಿ ಶ್ರೀಮಂತರಾಗಿರೋರು ಅನೇಕರಿದ್ದಾರೆ, ಶುಂಠಿ ಬೆಳೆದು ಸುಸ್ತಾಗಿರೋರು ಇದ್ದಾರೆ, ಅಂಥವರ ಗುಂಪೂ ಇದೆ. ಕೊನೆ ಕರೆ. ನಮಸ್ಕಾರ, ಯಾರು ತಾವು? ಸುಮಾರು ಕಡೆಗಿದೆ. ಹೌದೌದು, ನಿಮ್ಮ ಸಂಖ್ಯೆನ ಕೊಡಿ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರ್ ಹೇಳಿ. 9448546072. ಓಕೆ, ಆಗಲಿ. ನನ್ನತ್ರ ಒಂದೇ ಒಂದು ಬಳ್ಳಿ ಉಳಿದು ಸರ್. ಮಾತಾಡೋಣ ಆಮೇಲೆ. ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕರೆ ಇಲ್ಲಿಗೆ ಸಾಕನಿಸುತ್ತೆ. ಕರೆ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ನಮಸ್ಕಾರಗಳು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಗಾಳಿಬೀಡು ಗ್ರಾಮದ ಮಿಟ್ಟೂರು ಮನೆ ಮಾಧವ ಅವರ ಮಗ 44 ವರ್ಷ ಪ್ರಾಯದ ಹರೀಶ್ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ನಿಧನರಾಗಿದ್ದಾರೆ. ಆಟೋ ಚಾಲಕರಾದ ಮಿಟ್ಟೂರು ಮನೆ ಹರೀಶ್ ಅವರ ಅಂತ್ಯಕ್ರಿಯೆ ಇಂದೇ ರಾತ್ರಿ 9 ಗಂಟೆಯೊಳಗೆ ಗಾಳಿಬೀಡಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜ್ಪೇಟೆ ಆರ್ಜಿ ಗ್ರಾಮತ್ರ ಕೀತಿಯಂಡ ಗಣೇಶ್ ಕಾರ್ಯಪ್ಪಾಯಂಗ 69ನೇ ಬೈತ್ಲ ಇಂದು 3 ಗಂಟೆಗೆ ಮರಣಪಟ್ಟಿತ್ತು. ಕೀತಿಯಂಡ ಗಣೇಶ್ ಕಾರ್ಯಪ್ಪಾಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಕೀತಿಯಂಡ ಒಕ್ಕತ್ತೂಟಂಗಳತ್ತು ಆರ್ಜಿಲ್ ನಡಪ. ಮಡಿಕೇರಿ ಮಂಗಳದೇವಿ ನಗರ ನಿವಾಸಿ ಕುಪ್ಪು ಅವರ ಮಗಳು ರಾಜಮ್ಮ ಅವರು 77ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ರಾಜಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮೈಸೂರು ಮೇಟುಗಳಿಯಲ್ಲಿರುವ ಅವರ ಮಗಳ ಮನೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಒತ್ತ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ರಾಜ್ಯದ ಸ್ಮಾರಕಗಳನ್ನು ಸಂರಕ್ಷಿಸುವುದು ಮತ್ತು ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸ್ಮಾರಕ ದತ್ತು ಯೋಜನೆಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಾ ಇದ್ದು ಆ ನಿಟ್ಟಿನಲ್ಲಿ ಸ್ಮಾರಕ ದತ್ತು ಪಡೆಯಕ್ಕೆ ಮುಂದೆ ಬರವು ಈ ಅವಕಾಶನ ಬಳಸಿಕೊಡುವಂಗೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಆಯುಕ್ತರಾದ ಎಂ ದೇವರಾಜವು ತಿಳಿಸಲು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕುಡುಕೂಟಲಿ ಜಿಲ್ಲೆನ ಸಹಕಾರ ದವಸ ಭಂಡಾರ ಹಂಗೆ ಯೂನಿಯನ್ ಸದಸ್ಯ ಸಂಘಗಳ ಕಾರ್ಯದರ್ಶಿಗೆ ಇತ್ತೀಚೆಗೆ ಕಾಯ್ದೆ ಕಾನೂನು ತಿದ್ದುಪಡಿ ಹಂಗೆ ಲೆಕ್ಕಪತ್ರ ನಿರ್ವಹಣೆ ಬಗ್ಗೆ ವಿಶೇಷ ಶಿಕ್ಷಣ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಮಂಡಳಿ ನಡೆದಿದೆ. ಗುರುವಾರ ರಾತ್ರಿ 8 ಗಂಟೆಯಿಂದ 8:30 ವರೆಗೆ ಶಾಸಕರಾದ ಕೆಜಿ ಬೋಪಯ್ಯ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಸಂದರ್ಶನದ ನೇರ ಪ್ರಸಾರ ಮಡಿಕೇರಿ ಆಕಾಶವಾಣಿಯಲ್ಲಿ ಬಿತ್ತರಾದೆ. ಹಾಗೆ ಶುಕ್ರವಾರಾತ್ರಿ 8 ಗಂಟೆಯಿಂದ 8:30 ವರೆಗೆ ಶಾಸಕರಾದ ಅಪ್ಪಚ್ಚು ರಂಜನ್ ಅವರ ಸಂದರ್ಶನ ಮೂಡಿ ಬಂದಂತೇಳಿ ಕಾರ್ಯಕ್ರಮದ ನಿರ್ವಾಹಕರಾದ ಡಾ ವಿಜಯ ಅಂಗಡಿಯವರು ತಿಳಿಸಲು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಂಗೆ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧ 80 ವರ್ಷ ಮೇಲಿರುವ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ COVID-19 ಸೋಂಕಿತ ವ್ಯಕ್ತಿಗಳಿಗೆ ಅಗತ್ಯ ಸೇವೆಗಳಲ್ಲಿ ಇರುವ ಗೈರು ಹಾಜರಿ ಮತದಾರರ ಅಂಚೆ ಪತ್ರ ವಿತರಿಸಲಾದ ತಿಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಅಂಚೆ ಮತದಾನ ಒಂದು ಸಲ ಅಂಚೆ ಮತಪತ್ರದ ಮೂಲಕ ಮತ ಚಲಾಯಿಸೋಕೆ ಆಯ್ಕೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿಕೆ ಅವಕಾಶ ಇಲ್ಲ ಅಂತ ಹೇಳಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಮಡಿಕೇರಿ ತಾಲೂಕು 57 ಮಂದಿಗೆ ಸಾಗುವಳಿ ಚೀಟಿನ ಶಾಸಕರಾದ ಕೆಜಿ ಬೋಪಯ್ಯವು ವಿತರಿಸಿದರು. ಅವು ತಹಶೀಲ್ದಾರ ಕಚೇರಿ ಸಭಾಮಂಡಳಿ ಸಾಗುವಳಿ ಚೀಟಿ ವಿತರಿಸಿ ಮಾತಾಡಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಗುವಳಿ ಚೀಟಿ ವಿತರಿಸಲಾಗಿದ್ದು ಇನ್ನು ಯಾರಾದರೂ ಬಿಟ್ಟು ಹೋಗಿದ್ದರೆ May 31ರೊಳಗೆ ಅರ್ಜಿ ಸಲ್ಲಿಸಿಕೆ ಅವಕಾಶ ಉಂಟು. ಅರ್ಹರು ಇದರ ಸದುಪಯೋಗ ಪಡ್ಕೊಳ್ಳುವಂಗೆ ಅವು ಸಲಹೆ ನೀಡಿದರು. ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ನಂಬರ್ ಜೋಡಣೆ ಅವಧಿ June 30ರವರೆಗೆ ವಿಸ್ತರಿಸಿ ಕೇಂದ್ರ ಆರ್ಥಿಕ ಸಚಿವಾಲಯ ಆದೇಶ ಹೊರಡಿಸಿತು. ವಿರಾಜಪೇಟೆ ಗ್ರಾಮಾಂತರ ಠಾಣಾ ಸಿಬ್ಬಂದಿ ಡಿ ರಾಜವಕ್ಕೆ 22ನೇ ಸಾಲಿನ ಮುಖ್ಯಮಂತ್ರಿ ಪದಕ ಸಿಕ್ಕಿತು. May 31ರಿಂದ ಶುರು ಆಗುವ SSLC ಪರೀಕ್ಷೆಯನ್ನು ವ್ಯವಸ್ಥಿತ ಆಗಿ ನಡೆಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ನೀಡಿದರು. ಪರೀಕ್ಷೆಗೆ ನಿಯೋಜಿಸಿರುವ ಎಲ್ಲಾ ಹಂತದ ಅಧಿಕಾರಿಗೆ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಕ್ಕೂ SSLC ಪರೀಕ್ಷಾ ಮಂಡಳಿ ನೀಡಿರುವ ಮಾರ್ಗಸೂಚಿನ ಸೂತ್ರಗಳನ್ನು ಸರಿಯಾಗಿ ಪಾಲಿಸಕುತ್ತ ಹೇಳಿದರು. ಕರ್ನಾಟಕ ಲೋಕಾಯುಕ್ತಾಧಿಕಾರಿಗ 31ರಂದು ಮಡಿಕೇರಿ ಸುದರ್ಶನ ಅತಿಥಿ ಗೃಹದಲ್ಲಿ ಹೊತ್ತಾರೆ 11 ಗಂಟೆಯಿಂದ 1 ಗಂಟೆವರೆಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ವಿತರಿಸಲಾದೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಸೇರಿದಂತೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರು ಅರ್ಜಿಗಳನ್ನು ನಿಗದಿ ಮಾಡಿದ ಪತ್ರ ನೀಡಕ್ಕೆ ಜಾಸ್ತಿ ಮಾಹಿತಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರನ್ನು ಸಂಪರ್ಕಿಸಕ್ಕೆ. ಕೊಡಗು ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಅಗತ್ಯ ಇದ್ದಲ್ಲಿ ಕೂಡಲೇ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಕ್ಕೆ ತಿಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ತಿಳಿಸಲು. ಹಾಗೆ ಸ್ಮಶಾನ ಭೂಮಿ ಒತ್ತುವರಿಯಾಗಿದ್ದಲ್ಲಿ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಮಾಹಿತಿ ನೀಡಕತ್ತನು ಹೆಚ್ಚುವರಿ ಜಿಲ್ಲಾಧಿಕಾರಿಯವರು ತಿಳಿಸಲು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಉಳುವಂಗಡ ಕಾವೇರಿ ಉದಯವಕ್ಕೆ ಚಿಗುರೆಲೆಗಳು ಮಕ್ಕಳ ಕಾದಂಬರಿಗೆ ಮಕ್ಕಳ ಚಂದಿರ ಪುಸ್ತಕ ರಾಜ್ಯ ಪ್ರಶಸ್ತಿನ ಪಡ್ಕೊಂಡಳು. ಸಂಗೀತ ಕ್ಷೇತ್ರದಲ್ಲಿ ಹಿರಿಯ ಗಾಯಕ ಅನ್ವಿತ್ ಕುಮಾರವು ಬಾಲ ಗೌರವ ಪ್ರಶಸ್ತಿನ ಪಡ್ಕೊಂಡಳು. ಸೋಮರಪೇಟೆ ತಾಲೂಕು ಪುಷ್ಪ ಜೇಸಿ ಸಂಸ್ಥೆ ಹಂಗೆ ಕೊಡಗು ಜಿಲ್ಲಾ ರಕ್ತ ನಿಧಿ ಕೇಂದ್ರ ಆಟೋ ಚಾಲಕರು ಮತ್ತು ಮಾಲೀಕರು ಸಂಘದ ಸಹಯೋಗದಲ್ಲಿ ನಾಳೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತು. ನಾಳೆ ಹೊತ್ತರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಈ ಶಿಬಿರ ನಡೆದಿದ್ದು ಆಸಕ್ತಿ ಇರೋ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಕ್ಕೆ. ಭಾರತೀಯ ವಾಯುಪಡೆನ ವಿಜ್ಞಾನ ಮತ್ತು ವಿಜ್ಞಾನೇತರ ಸ್ಕೀಮ್ಗಾಗಿ ಅಗ್ನಿಪಥ್ ಯೋಜನೆಯಡಿ ವಾಯುಸೇನೆಯಲ್ಲಿ ಅಗ್ನಿವೀರ ವಾಯು ಹುದ್ದೆಯಲ್ಲಿ ಸೇವೆ ಸಲ್ಲಿಸಿಕೆ ಹಂಗೆ May 20ರಂದು ನಡೆಯುವ ಆನ್ಲೈನ್ ಪರೀಕ್ಷೆಗಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಆಖರಿ ದಿನ ಇದೇ ತಿಂಗಳ 31ರಂದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. This has

സർക്കാർ ജമീനിൽ കൃഷി മാടിനുള്ള ഇങ്ങക്ക് സാഗുവള്ളി ചീട്ടി കൊടുത്തിട്ടുണ്ട്. ഇതിനുണ്ട് സർക്കാരത്ര സൗലഭ്യ പടുന്നതൊക്കെ സഹായപ്പ ഹക്കുപത്ര പടിഞ്ഞിട്ടുള്ളവ ഏതേ കാരണക്കോ ദാർക്കോ മാറുക കയ്യാന്ന് ശാസകങ്ങൾ എണിച്ച് ഇന്നത്തെ പ്രകരണം കണ്ടുപാത്തെങ്കിൽ കാനൂൺ ക്രമെടുത്തവാന്ന് എച്ചരിക്ക കൊടുത്തത്. കൃഷിക്കങ്ക സ്വാവലംബനയുടെ മൂലക്ക ബതുക്ക് നടത്തുണ്ടോ എല്ലാരോ ആർത്തിക്കായിത്ത് മിഞ്ഞക്ക് വരണ്ടെന്ന് എണിച്ച് അക്രമസക്രമ സമിതിയുടെ അധ്യക്ഷൻ നാഗേഷ് കുന്തൽപാടി, സമിതി സദസ്യങ്ങളാണ് കവിത പ്രഭാകർ, മിട്ടു രഞ്ജിത്, സുഭാഷ് പിഞ്ഞ, കന്തയിലക്കര അധികാരിയെ കൂടി അടിത്തിഞ്ചത്. നഗരോത്താന യോജനയുടെ മടിക്കേരി ടൗണിന്റെ ബോരബോര ഭാഗത്ത് നിർമ്മാണമായുള്ള കോൺക്രീറ്റ് റസ്തന ശാസക അപ്പച്ചു രഞ്ജൻ ഇന്ന് ഉദ്ഘാടനം അടിച്ച്. ഇഞ്ഞു കെലോ ഭാഗത്ത് റസ്തയാണ്ടോ അതിന് അപ്പച്ചക്ക് ബെരിയ തീർപ്പാന്തണിച്ച് മടിക്കേരി ടൗണിറ എല്ലാ ബരിലോ സർവറുത്ത് റസ്ത നിർമ്മാണമായുണ്ട്. ഈ കാമകാരിയോ ബെരിയ അപസാധ്യത ഉണ്ടെന്ന് എണിച്ച് കാര്യക്രമത്തിൽ നഗരസഭയുടെ അധ്യക്ഷങ്ങളാണ് അനിത പോയ നഗരസഭയുടെ സദസ്യങ്ങ പൌരയുക്തങ്ങ ഹാജരിഞ്ചത്. സോമർപേട്ട പട്ടണ പഞ്ചായത്തിലെ വിശേഷ സാമാന്യസഭ അധ്യക്ഷ പി കെ ചന്ദ്രു എങ്ങടെ കുറവക്കാരക്കെല്ലാം നടന്നത് കുടിപ്പനീരിന് സമർപ്പക്കായിട്ട് ബളക്കമാണ് ഉദ്ദേശത്തിൽ വാർഷിക